ಹೇಯಜ್ಞಾಯಾಪ್ಯಪಾಖ್ಯಾನಿ ವಿಜ್ಞೇಯಾನ್ಯಗ್ರಯಾಣತಃ ಈಶಾಮನ್ಯತ್ರ ವಿಜ್ಞೇಯಾತ್ ಉಪಲಂಬಸ್ತ್ರಿಷು ಸ್ಮೃತಃ. ಹೇಯ ಜ್ಞೇಯ ಆಪ್ಯ ಪಾಕ್ಯ ಪಾಕ್ಯಾನಿ ವಿಜ್ಞೇಯಾನಿ ಅಗ್ರಯಾಣತಃ ತೇಷಾಂ ಅನ್ಯತ್ರ ವಿಜ್ಞೇಯಾತ್ ಉಪಲಂಬಃ ತ್ರಿಷು ಸ್ಮೃತಃ. ಈಗಾಗಲೇ 4 ಕೋಟಿ ಲೌಕಿಕಗಳನ್ನು ಮಾತಾಡಿದ್ದಾರೆ, ಅರ್ಥಾತ್ ಅನೇಕ ಸಹಸ್ರ ಅಭಿಪ್ರಾಯಗಳನ್ನು ಇತರ ಮತವಾದಿಗಳು ಹೇಗೆ ಮಂಡಿಸ್ತಾರೆ ಅವುಗಳೆಲ್ಲವನ್ನು ಸಾಕಷ್ಟು ಮಾತಾಡಿದ್ದಾರೆ. ಇವುಗಳ ಮಧ್ಯದಲ್ಲಿ ಒಂದು ಸಂದೇಹ ಬರಬಹುದಲ್ಲ ಅಂತ ಎತ್ಕೊಂಡಿದ್ದಾರೆ. ಏನು ಅಂದರೆ, ಇವೆಲ್ಲ ಲೌಕಿಕ ಜಾಗೃತ ಸ್ವಪ್ನ ಸುಷುಪ್ತಿ ಇವುಗಳ ಬಗ್ಗೆ ಜಿಜ್ಞಾಸೆ ಎಷ್ಟಾಗಿ ಹೋಗಿದೆ ಅಂತಂದರೆ ಯಾರಿಗೆ ಗೊತ್ತು? ಅಸ್ತಿತ್ವ ಆಶಂಕ ಪರಮಾರ್ಥತಃ ಅವೆಲ್ಲವೂ ಸತ್ಯವಾಗಿಯೂ ಇವೇನೋ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆದಂಗೆ ಆಗ್ತಾ ಇದೆ. ನೆಗೆಟಿವ್ ಜಿಜ್ಞಾಸ ಎಷ್ಟಾಗಿ ಹೋಗಿದೆ ಅಂತಂದರೆ ನೆಗೆಟಿವೇ ಸತ್ಯ ಆಗೋಗಿದೆ. ಅರ್ಥ ಆಗಲಿಲ್ಲ, ಸತ್ಯ ಎಲ್ಲ ಓಡೋಗ್ಬಿಟ್ಟಿದೆ. ಆ ಮಟ್ಟದಲ್ಲಿ ಸಂದೇಹ ಬರಬಹುದು. ಪರಮಾರ್ಥ ಮಾಭೂತಿತ್ಯಾಹ, ಅದು ಹಾಗೆ ಸಂದೇಹ ಬರದಂತೆ ನೋಡ್ಕೋಬೇಕು ಅನ್ನೋದಕ್ಕೆ ಈ ಶ್ಲೋಕ ಒಂದಿದೆ, 90ನೇ ಶ್ಲೋಕ. ನಮ್ಮದು 350ನೇ ಭಾಷ್ಯ. ಈ ಭಾಷ್ಯದಲ್ಲಿ ಕೂಡ ಮೊದಲೊಂದು 3-4 ಸಾಲ ಆಗಿದೆ ಅಂತೆ, ಇನ್ನೂ ಸಲ ತಗೊಂಬಂತೆ. ಹೇಯಾ ನಿಜ ಲೌಕಿಕಾದೀನಿ ತ್ರೀಣಿ ಜಾಗರಿತ ಸ್ವಪ್ನ ಸುಷುಪ್ತಾನಿ ಆತ್ಮನಿ ಅಸತ್ವೇನ ರಜ್ವಾಂ ಸರ್ಪವತ್ ಹಾತವ್ಯಾನಿ ಇತ್ಯರ್ಥ. ಇಲ್ಲಿ ಸಂದೇಹ ಬರುವ ಸಾಧ್ಯತೆ ಇಲ್ಲ. ಹಾಗೂ ಸಂದೇಹ ಬಂದದ್ದಾದರೆ ಒಂದು ಶಬ್ದವನ್ನು ಸರಿಯಾಗಿ ನೀನು ಅರ್ಥ ಮಾಡಿಕೊಂಡಿಲ್ಲ. ಏನು ಶಬ್ದ? ಹಾತವ್ಯಾನಿ, ಅವುಗಳೆಲ್ಲವನ್ನು ಬಿಟ್ಕೊಡತಕ್ಕದ್ದು. ವೇದಾಂತದಲ್ಲಿ ಹಿಡ್ಕೊಳ್ಳೋದೇ ಆಗಲಿ ಬಿಡೋದೇ ಆಗಲಿ ಎಲ್ಲವೂ ವಿವೇಕದಿಂದಲೇ ನಡೀತು. ವಿವೇಕ, ವಿವೇಚನ, ಚಿಂತನ, ಆಲೋಚನ ಈ ಮೂಲಕವಾಗಿಯೇ ಎಲ್ಲ ವ್ಯವಹಾರಗಳು ನಡೀತವೆ. ವಿವೇಕವಿಲ್ಲದೆ ಏನು ಮಾಡಲಿಕ್ಕಾಗೋದಿಲ್ಲ, ವಿವೇಕ ಸಹಿತವಾಗಿ ಮಾಡಬೇಕು. ನೋಡಿ, ಈ ಹಾತವ್ಯಾನೆ ಕಥಂ ಹಾತವ್ಯಾನೆ ಕಿತ್ತು ಎಸಿಬೇಕಂತ, ದೂರ ಇಡಬೇಕಂತ. ಇಲ್ಲಪ್ಪ, ದೇಹ ದೂರಿಡು. ಹಾತವ್ಯಾನೆ ಲೌಕಿಕ ವ್ಯವಹಾರ ಹಾತವ್ಯಾನೆ ಇಡು, ದೂರಿಡು. ಕೈ ಸುಟ್ಕೋ ಅಡುಗೆ ಮಾಡಲಿಕ್ಕೆ ಹೋಗಿ, ಆಮೇಲೆ ಆ ಸುಡುವಿಕೆ ಸುಟ್ಟ ಕೈ ಎಲ್ಲ ದೂರಿಡಿದ್ರು. ಭೌತಿಕವಾಗಿ ಮಟೀರಿಯಲಿಸ್ಟಿಕ್ಲಿ ಯಾವುದನ್ನು ದೂರ ಮಾಡಲಿಕ್ಕಾಗೋದಿಲ್ಲ. ಇದೆ ವಿವೇಕದಿಂದ ಮಾತ್ರ ಆಗ್ತದೆ. ಚಿಂತನ ಕ್ರಮಬದ್ಧವಾಗಿ ಚಿಂತನ ಮತ್ತೆ ಮತ್ತೆ ನಡೀತಾ ಇರಬೇಕು. ಹಾ, ಹೀಗಾಗಿ ಅಸ್ಪಷ್ಟ ಹೇಳ್ತಾರೆ, ತ್ರೀಣಿ ತ್ರೀಣಿ ಲೌಕಿಕಾದೀನಿ ಯಾನಿ ತಾನಿ ಜಾಗೃತ ಸ್ವಪ್ನ ಸುಷುಪ್ತಾನಿ, ಇವು ದೂರ ಇಡಬೇಕು. ಹೆಂಗ್ರಿ ದೂರ ಇಡೋದು? ದೂರ ಇಡೋನು ನಾನು, ಅದನ್ನು ನಾನು ಅಂದ್ಕೊಂಡವನು ನಾನೇ. ಯಾವುದು ನಾನಲ್ಲವೋ ಅದನ್ನು ನಾನು ಅಂತ ಅಜ್ಞಾನದಿಂದ ಮಾತ್ರ ಅಂದ್ಕೊಂಡಿರ್ತೀನಿ. ವಿವೇಕದಿಂದ ನಾನು ಹಾಗೆ ಅಂದ್ಕೊಂಡಿರ್ತೇನೆ. ದೂರ ಇಡುವುದಿರ್ತೇನೋ, ವಿವೇಕದಿಂದ ದೂರ ಇಡಬೇಕು ಅಂತಾಯ್ತು. ಇಲ್ಲದೇ ಇದ್ದ ಹಾವನ್ನು ಇದೆ ಎಂದು ಅಂದ್ಕೋತೀನಿ. ಈಗ ಇಲ್ಲದೇ ಇದ್ದ ಹಾವನ್ನು ದೂರ ಇಡುವಂದ್ರೆ ಹೆಂಗಿಡ್ಬೇಕು? ಈಗ ಅದನ್ನು ಇಲ್ಲದೇ ಇದ್ದ ಹಾವನ್ನು ಇದೆ ಎಂದು ನಾನು ಅಂದ್ಕೋತೀನಿ. ಈಗ ಇದೆ ಎಂದು ಅಂದುಕೊಂಡಿರುವ ಹಗ್ಗವನ್ನು ದೂರಿಡಲ್ಲ, ಹಾವನ್ನು ದೂರಿಡಬೇಕು. ಹೇಗಿಡಬೇಕು? ವಿವೇಕದಿಂದ. ವಿವೇಕದಿಂದಲೇ ಅದನ್ನು ನಾವು ದೂರ ಮಾಡಬೇಕೇ ವಿನಃ ಬೇರೆ ಬೇರೆ ಯಾವುದು ಅರಿವು ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ, ಜ್ಞೇಯಂ ಅಲ್ಲ ಅಸತ್ವೇನ ಆತ್ಮನಿ ಅಸತ್ವೇನ ರಜ್ವಾಂ ಸರ್ಪವತ್ ಹಾತವ್ಯಾನಿ ಇತ್ಯರ್ಥ. ಹಗ್ಗದಲ್ಲಿ ಸರ್ಪವು ಈಗ ಆರೋಪಿಸಲ್ಪಟ್ಟಿದೆ ಅನ್ನುವುದು ನನಗೆ ಗೊತ್ತಿಲ್ಲ. ಹಗ್ಗದಲ್ಲಿ ಹಾವಿನ ಆರೋಪ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೇನು ಹಾವಿದೆ ಅಲ್ಲಿ. ಇದು ಈ ಹಾವನ್ನು ದೂರ ಇಡಬೇಕೀಗ. ಹೇಗೆ ದೂರ ಮಾಡೋದು ಈ ಹಾವನ್ನು? ವಿವೇಕಯ. ವಿವೇಕ ಹೇಗೆ ಬಳಸ್ಕೋಬೇಕು? ಕ್ರಮಬದ್ಧವಾದ ಶಾಸ್ತ್ರದ ಮಾರ್ಗದರ್ಶನದಲ್ಲಿ ವಿವೇಕವನ್ನು ಬಳಸ್ತೀವಿ. ಸಂದರ್ಭಾನುಸಾರವಾಗಿ ಮಾರ್ಗದರ್ಶನವು ಸಿಕ್ಕಾಗ ಮಾತ್ರ ವಿವೇಕ ವಿವೇಕವಾಗಿರುತ್ತದೆ. ಮಾರ್ಗದರ್ಶನ ಸಿಗದೆ ಹೋದರೆ ವಿವೇಕವೇ ಅವಿವೇಕವಾಗ್ತದೆ. ಅವಿವೇಕೊಂದು ವಿವೇಕೊಂದು ಅಂತ ಎರಡಿಲ್ಲ. ಮಾರ್ಗದರ್ಶನ ಸಿಕ್ಕಿಲ್ಲ, ಅವಿವೇಕಿಯಾಗಿ ಬೆಳೆದಿದ್ದಾನೆ. ಮಾರ್ಗದರ್ಶನ ಸಿಕ್ಕಿತ್ತು ಅಂದರೆ ವಿವೇಕವನ್ನು ಬೆಳೆಸ್ಕೊಳ್ತಾನೆ. ಈ ವಿವೇಕದ ಮಾರ್ಗದರ್ಶನದಲ್ಲಿ ಅದನ್ನು ದೂರ ಮಾಡಲಿಕ್ಕೆ ಬರ್ತದೆ. ಯಾವುದು ಹೇಗೆ? ಸರ್ಪವನ್ನು ನಾವು ದೂರ ಮಾಡಿದ್ವಿ. ಹೇಗೆ ಮಾಡಿದ್ವಿ? ಸಂದರ್ಭಾನುಸಾರವಾಗಿ ಅದಕ್ಕೆ ಬೇಕಾಗುವಂತಹ ಪ್ರಮಾಣಗಳನ್ನು ನಾವು ಪ್ರಯೋಗ ಮಾಡಿದ್ವಿ. ಏನೇನು ಪ್ರಮಾಣಗಳು? ಕೋಲು, ಬ್ಯಾಟ್ರಿನು, ಬೆಳಕನ್ನು ಕೈಯಿಂದ ಸ್ಪರ್ಶಿಸಿದ್ದು, ನಮ್ಮ ಏನು ಸಾಧ್ಯ ಆಗ್ತೋ ಅಷ್ಟು ಪ್ರಮಾಣ ಉಪಯೋಗ ಮಾಡಿದ್ವಿ. ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಅಷ್ಟೂ ಪ್ರಮಾಣಗಳ ಅರ್ಥ ಒಂದೇ ಆಯಿತು, ಹಗ್ಗ ಅದು ಯಾವತ್ತಿಗೂ ಹಗ್ಗವೇ. ಇದನ್ನು ಪ್ರಮಾಣಗಳಿಂದ ಸಿದ್ಧವಾಗುತ್ತೆ, ಇದು ಹಗ್ಗ. ಹಾವೆಲ್ಲೋಯ್ತು? ಸೆಕೆಂಡ್ ಸ್ಟೇಜ್ನೊಳಗೆ ಅದು ಇದ್ದಿದ್ದೇ ಇಲ್ಲ, ಹೋಗೋ ಅವಶ್ಯಕತೆ ಇಲ್ಲ. ಹೇಗೆ ಈ ಸಿದ್ಧಾಂತಗಳು ವಿವೇಕದಿಂದ ಸಿದ್ಧವಾಗ್ತಾವೋ ಹಾಗೆಯೇ ಶರೀರ ಮತ್ತು ಆತ್ಮ, ಈ ಅವಸ್ಥೆಗಳು, ಮೂರು ಅವಸ್ಥೆಗಳು ಮತ್ತು ಆತ್ಮ ಏನು ಆರೋಪಿತವಾಗಿವೆ ಅವುಗಳನ್ನು ವಿವೇಕದಿಂದ ದೂರ ಮಾಡಬೇಕು. ಹಾತವ್ಯಾನಿ ಇತ್ಯರ್ಥ. ಅವುಗಳನ್ನು ಕಳ್ಕೋಬೇಕು, ಅವುಗಳನ್ನು ದೂರ ಮಾಡಬೇಕು. ಅವುಗಳನ್ನು ಏನು ಅಪಸ್ವರದ ಸಂಯೋಗ ಆಗಿದೆ ಅದನ್ನು ಸ್ವರಬದ್ಧವಾಗಿಡಬೇಕು. ಅಪಸ್ವರದ ಸಂಯೋಗ ಏನಾಗಿದೆ ಅದನ್ನು ಸ್ವರಬದ್ಧವಾಗಿಟ್ಟದ್ದಾದರೆ ಆವಾಗ ಅದೇ ಮೆಲಡಿ ಆಗುತ್ತೆ. ಆ ಮೆಲಡಿಯನ್ನು ನಾವು ಸ್ವರಬದ್ಧವಾಗಿ ಇಡದೆ ಹೋದರೆ, ತಾಳಬದ್ಧವಾಗಿ ಇಡದೆ ಹೋದರೆ, ಭಾವಬದ್ಧವಾಗಿ ಇಡದೆ ಹೋದರೆ ಸ್ವರವೇ ಏನಾಗ್ತದೆ? ಅಪಸ್ವರ. ಈ ಸಂಸಾರ ಅಂದ್ರೆ ಏನಾಗಿದೆ ನಮಗೆಲ್ಲ ಈಗ ಅಪಸ್ವರ ಆಗಿ. ಇದಕ್ಕೇನು ಮಾಡಬೇಕು? ಇದಕ್ಕೆ ಸ್ವರ ಸರಿಯಾಗಿ ಗುರುತಿಸ್ಬೇಕು. ಹೀಗಾಗಿ ಅವರು ಇಷ್ಟು ಹೇಳ್ತಾರೆ, ನೀನು ಇವುಗಳನ್ನ ದೂರ ಮಾಡು. ಕಥಂ ಸರ್ಪವತ ದೂರ ಮಾಡು, ಸರ್ಪದಿಂದ ದೂರ ಮಾಡು. ಯಾವ ಸರ್ಪ? ಎಲ್ಲ ಸರ್ಪ ಅಲ್ಲ, ರಜ್ಜು ಸರ್ಪ. ನಾವು ದೂರ ಮಾಡಬೇಕಾದ ಸರ್ಪ ಯಾವುದಿದು? ರಜ್ಜು ಸರ್ಪ. ಮಲಗೊಂದು ಕಂಪೌಂಡ್ನಾಗಿನ ಸರ್ಪ ಅಲ್ಲ. ಆ ಸರ್ಪ ದೂರ ಮಾಡಿ. ಹೇ, ನಮ್ಮಲ್ಲಿ ಮೈಸೂರಿನಲ್ಲಿ ಸರ್ಪವ, ಬಳ್ಳಾರಿ ಇಲ್ವ, ಬಳ್ಳಾರಿ ನಮ್ಮ ಜಾಗದಾಗ ಸರ್ಪವ. ಹಾಂ, ಇಲ್ಲ ಕಾಡ ಫುಲ್ ಅಲ್ಲ. ಏ ಜಾಲಿ, ಬಳ್ಳಾರಿ ಜಾಲಿ, ಎಂಥ ಕಾಡದು ಜಾಲಿ ಕಾಡು ಅಂದರೆ. ನಾನು ಹೇಳೋದು, ನಮಗೂ ಸರ್ಪಕ್ಕೂ ಭಾರಿ ಕೇವಲವಾದಂತಹ ನಂಟಸ್ಥನ. ಹಾಂ, ಬೀಗರಿದ್ದಂಗಿದ್ದಾರೆ ಅವರು. ಹೌದಲ್ಲ ಅನ್ನಿ, ಇಲ್ಲಿ ಮಲಗೂದು ಬರ್ಬೇಕಾದ್ರೆ ಜೊತೆ ತಗೊಂಡ ಬಂದೆ ನಾನು. ಆ ನಾವು ತಂದಿದ್ದು ರಜ್ಜು ಸರ್ಪ ಅಲ್ವಾ? ಇದು ನಿಜವಾದ ಸರ್ಪ ಇದೆ. ನೋಡಿ ಮತ್ತೆ ಇವತ್ತು ಬರ್ತಾವೇನು ಮತ್ತೆ. ಒಂದು ದಿವಸ ಮುಂಚೆನೆ ಬಂದಷ್ಟು ನಾವು ಕೊಟ್ಟು ಇಲ್ಲದೇ ಇದ್ದಂತಹ ಹಾವನ್ನು ಹಗ್ಗ ಎನ್ನುವ ಅಧಿಷ್ಠಾನದಲ್ಲಿ ಇದೆಯೆಂದು ಭಾವಿಸಲ್ಪಟ್ಟಿದೆ. ಇದೆಯೆಂದು ಭಾವಿಸಲ್ಪಟ್ಟಿದೆ, ಇಲ್ಲವೆಂದು ಭಾವಿಸಿದ್ರೆ ಆಯ್ತಲ್ಲ. ಹಾ ಹಾ, ಇದೆಯೆಂದು ಭಾವಿಸಲ್ಪಟ್ಟಿದೆ, ಭಾವಿಸಲ್ಪಟ್ಟ ಹಾವು ಈಗ ಭಾರಿ ಸತ್ಯವಾಗಿದೆ. ಅದ್ರದ ಆಂಟಿ ಭಾವನೆ ಮಾತ್ರದಿಂದ ಹೋಗೋದಿಲ್ಲ ಅದು, ಅದು ಹಗ್ಗದ ಜ್ಞಾನದಲ್ಲಿ ಹೋಗ್ತದೆ. ಹಗ್ಗದ ಜ್ಞಾನಕ್ಕೆ ಸರಿಯಾದ ಪ್ರಮಾಣ ಬೇಕು. ಹಾಗೆ ಇಲ್ಲಿ ಕೂಡ ಆತ್ಮಜ್ಞಾನಕ್ಕೆ ಸರಿಯಾದ ಪ್ರಮಾಣ ಬೇಕು. ಆ ಪ್ರಮಾಣಗಳನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗ ಮಾಡಿದಾಗ ಮಾತ್ರ ಇದರಿಂದ ನಮಗೆ ಬಿಡುಗಡೆ ಇದೆ. ಜ್ಞೇಯಂ ಇಹ ಚತುಷ್ಕೋಟಿ ವರ್ಜಿತಂ ಪರಮಾರ್ಥ ತತ್ವಂ. ಈ ಪಾರಮಾರ್ಥಿಕ ತತ್ವ ಆತ್ಮ, ಇದು ಚತುಷ್ಕೋಟಿ ವರ್ಜಿತಂ ಆತ್ಮ. ಯಾವುದೇ ನಾಮರೂಪಾದಿಗಳ ಸಂಪರ್ಕವು ಇಲ್ಲದೇ ಇದ್ದಂತಹ, ಚತುಷ್ಕೋಟಿ ಅಂದ್ರೇನು? ಅಸಂಖ್ಯವಾದ ನಾಮರೂಪಗಳ ಸಂಪರ್ಕ. ಈ ಸಂಪರ್ಕಗಳಿಂದ ರಹಿತವಾದಂಥದ್ದು ಪಾರಮಾರ್ಥಿಕ ಆತ್ಮ, ಪರಮಾರ್ಥ ತತ್ವ. ಓಕೆ, ಇನ್ನು ಮೂರು ಕೊಡ್ತಾರೆ, ಆಪ್ಯ ಪಾಕ್ಯ ಆಮೇಲೆ ಜ್ಞೇಯ. ಇವು ಮೂರು ಕೊಡ್ತಾರೆ ನೋಡಿ. ಆಪ್ಯಾನಿ ಆಪ್ತವ್ಯಾನಿ ತ್ಯಕ್ತ ಭಾಗ್ಯ ಈಶಣಾತ್ರಯೇನ ಭಿಕ್ಷುಣಾ ಪಾಂಡಿತ್ಯ ಬಾಲ್ಯ ಮೌನಾಖ್ಯಾನಿ ಸಾಧನಾನಿ. ಆಪ್ಯಾನಿ ಆಪ್ಯಾನಿ ಆಪ್ತವ್ಯಾನಿ, ಇವುಗಳನ್ನು ಹೊರಗಿನಿಂದ ತಂದುಕೊಂಡಿರ್ತಾನೆ. ಭಿಕ್ಷುಣ, ಇವನೊಂದು ಯಾರು? ಇವನೊಂದು ಯಾರು? ಸನ್ಯಾಸಿ. ಭಿಕ್ಷುಣ, ಸಾಂಪ್ರದಾಯಿಕವಾಗಿ ನಿಮಗೆ ಹೇಳಬೇಕು ಅಂದರೆ ಭಿಕ್ಷೆ ಬೇಡುವ ಅಧಿಕಾರ ಒಬ್ಬರಿಗೆ ಮಾತ್ರ ಇದೆ ಭಾರತ ದೇಶದಲ್ಲಿ. ಹೈಯೆಸ್ಟ್ ಟ್ರುತ್ ಇದು, ಒಬ್ಬರಿಗೆ ಮಾತ್ರ ಭಿಕ್ಷೆ ಬೇಡುವ ಅಧಿಕಾರ ಇದೆ. ಉಳಿದವರೆಲ್ಲರೂ ದುಡಿಬೇಕು ಅಂತಲೇ ಇದೆ. ಉಳಿದವರು ಎಲ್ಲರೂ ಭಿಕ್ಷೆ ಬೇಡುತ್ತಾರೆ, ಸನ್ಯಾಸಿ ದುಡಿತ. ಅಲ್ಲ, ಐ ಆಮ್ ನಾಟ್ ಜೋಕಿಂಗ್. ಹೇಳ್ತಾರೆ ಕ್ಲೀನಾಗಿ ಹೇಳ್ತಾರೆ, ಅವರು ಭಿಕ್ಷುಣ ಕೋಸಾ ಭಿಕ್ಷು ಸನ್ಯಾಸಿನ. ಈ ಭಿಕ್ಷುಗಳು ಏನು ಮಾಡಬೇಕು ಅಂದರೆ ಬಾಹ್ಯ ಈಶನಾತ್ರೇಣ ಆಪ್ತವ್ಯಾನಿ, ಈಶನಾತ್ರನಿಗೇನು ತಂದುಕೊಂಡಿರ್ತಾನೆ ಅವುಗಳನ್ನು ಇವನು ಬಿಟ್ಟುಕೊಡಬೇಕು. ಪಾಂಡಿತ್ಯ ಬಾಲ್ಯ ಮೌನ ಆಖ್ಯಾನಿ ಸಾಧನಾನಿ ಎಂದು ಪ್ರಸಿದ್ಧವಾಗಿರುವಂಥ ಪಾಂಡಿತ್ಯ ಬಾಲ್ಯ ಮೌನ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಸಾಧನೆಗಳನ್ನು ಅನುಸರಿಸಿಕೊಂಡು ಅವುಗಳನ್ನು ಬಿಟ್ಟುಕೊಡ್ತಕ್ಕಂಥ. ಏನಿವು ಪಾಂಡಿತ್ಯ ಬರ್ಕೊಡು? ಆಚಾರ್ಯರ ಮಾರ್ಗದರ್ಶನದಲ್ಲಿ ಪ್ರಮಾಣ ಸಹಿತವಾದ ಬ್ರಕೆಟ್ನೊಳ ಶಾಸ್ತ್ರ, ಆತ್ಮಜ್ಞಾನವನ್ನು ಪಡೆಯುವಿಕೆ, ಇದು ಪಾಂಡಿತ್ಯ. ಬಾಲ್ಯ ಅಂದರೆ ವಿಷಯ ಆಸಕ್ತಿಯನ್ನು ಕಳೆದುಕೊಂಡು ಜ್ಞಾನದಲ್ಲಿ ಸ್ಥಿರತೆಯನ್ನು ಹೊಂದುವುದು. ಕರೆಕ್ಟ್ ಶಬ್ದ ಹೇಳಬೇಕಂದ್ರೆ ಮಜಾ ಬರುವುದು. ಜ್ಞಾನದಲ್ಲಿ ಸ್ಥಿರತೆಯನ್ನು ಹೊಂದುವುದು. ಮೌನ ಅಂದರೆ ಲೌಕಿಕ ಅನಾತ್ಮ ಪ್ರತ್ಯಯಗಳನ್ನು ನೇತಿ ನೇತಿ ಭಾವದಿಂದ ದೂರ ಮಾಡಿ ಆ ಮೂಲಕ ಆತ್ಮ ಅನುಸಂಧಾನವನ್ನು ಮಾಡುವುದು, ಇದು ಮೌನ. ಭಿಕ್ಷು ಅಂದರೆ ಸನ್ಯಾಸಿ. ಯಾವ ಸನ್ಯಾಸಿ? ವಿದ್ವತ್ ಸನ್ಯಾಸಿ. ಯು ನೀಡ್ ಟು ಬಿ ಕೇರ್ಫುಲ್ ವೆನ್ ಯು ಇಂಟರ್ಪ್ರಿಟ್ ಸನ್ಯಾಸಿ. ವೇದಾಂತದಲ್ಲಿ ಒಬ್ಬ ಸನ್ಯಾಸಿಯನ್ನು ಮಾತ್ರ ಒಪ್ಪಿಕೊಳ್ತದೆ, ಬಾಕಿ ಯಾರನ್ನೂ ಒಪ್ಪೋದಿಲ್ಲ ವೇದಾಂತ. ವಿದ್ವತ್ ಸನ್ಯಾಸಿಯನ್ನು ಮಾತ್ರ ಒಪ್ಪುತ್ತದೆ. ಯಾವ ಬಟ್ಟೆ, ಯಾವ ಆಚಾರ, ಯಾವ ಸಂಪ್ರದಾಯ, ಯಾವ ದಂಡಿ, ಯಾವ ಮುಂಡಿ, ಯಾವ ಕಮಂಡಲು, ಏನೂ ನೋಡಲಿಕ್ಕೆ ಹೋಗೋದಿಲ್ಲ. ಆನೆಸ್ಟ್ಲಿ ನಾನು ಹೇಳ್ತೀನಿ, ವೇದಾಂತಿಗಳಿಗೆ ಈ ಕ್ಲಾರಿಟಿ ಇರಬೇಕು. ವಾಟ್ ಈಸ್ ಸನ್ಯಾಸ್ ಇನ್ ರಿಯಾಲಿಟಿ, ವಾಟ್ ಈಸ್ ನಾಟ್ ಸನ್ಯಾಸ್. ಸೊ ಈ ಸನ್ಯಾಸಿ ವಿದ್ವತ್ಪೂರ್ಣವಾದ ಸನ್ಯಾಸಿ, ಈ ಸಾಧನೆಗಳನ್ನು ಅನುಸರಿಸುತ್ತಾನೆ. ಪಾಂಡಿತ್ಯ ಉದ್ದೈತ ಬಾಲ್ಯ ಮೌನ, ಪಾಂಡಿತ್ಯ ಬಾಲ್ಯ ಮೌನ ಈ ಸಾಧನೆಗಳನ್ನು ಸತತವಾಗಿ ಅನುಸರಿಸ್ತಾ ಇರ್ತಾರೆ. ಇವೇ ಶ್ರವಣ ಮನನ ನಿಧಿಧ್ಯಾಸನಗಳೆಂದೂ ಪ್ರಸಿದ್ಧವಾಗಿವೆ. ಅವು ಬೇರೆ ಬೇರೆ ಅಲ್ಲ. ಇನ್ನು ಪಾಕ್ಯ ಆಯ್ತಲ್ಲ, ಆಪ್ಯ ಆಯಿತು, ಪಾಕ್ಯ ಹಾಗಿರಂಗಿಲ್ಲ, ಕೋಲ್ಮಡಂಗಿಲ್ಲ. ತಸ್ಮಿನ್ ತದ್ಬುದ್ಧಿಗೆ ಅಧ್ಯಾಸಕ್ಕೆ ಜ್ಞಾನ ಅಂದ್ಬಿಟ್ಟು ಬೇರೆ ಏನು ಯಾವುದು ಪರಿಹಾರ ಇಲ್ಲ. ಜ್ಞಾನ ಅಂತಲೇ ಹೋಗಲ್ಲ, ಅಧ್ಯಾಸ ತಪ್ಪಾಗ್ತದೆ. ಮಲಗುಂದ ಆಶ್ರಮ, ಮಲಗುಂದ ಊರು, ಎರಡು ಒಂದಕ್ಕೊಂದು ಅಧ್ಯಾಸ ಆಗುತ್ತೆ. ಊರು ಬಿಟ್ಟು ಆಶ್ರಮ ಇಲ್ಲ, ಆಶ್ರಮ ಬಿಟ್ಟು ಊರಿಲ್ಲ, ಆ ಜನರು ಬಿಟ್ಟು ಅಧ್ಯಾಸ ಅಂದಿ ಇಲ್ಲ, ಅಧ್ಯಾಸ ಅಂದಿ ಬಿಟ್ಟು ಆ ಜನ ಇಲ್ಲ, ಎಲ್ಲ ಒಂದಕ್ಕೊಂದೊಂದಕ್ಕೊಂದು ಅಧ್ಯಾಸ ಆಗ್ಬಿಟ್ಟು ಎಲ್ಲಂತ. ಇನ್ನು ಎಲ್ಲಿಗೆ ಹೋಗ್ಬೇಕು ನಾವು? ಇದೇ ಎಷ್ಟು ಸ್ವಲ್ಪ ತಂಪಿರೋ ಜಾಗ ಇದೆ, ಇದು ಅದಿನ್ನೊಂದು ತಾಸು ತಂಪಿರ್ತದೆ ಅಷ್ಟೇ. ಇಷ್ಟಿದ್ರೆ ಎಷ್ಟು ಅಭ್ಯಾಸ ಮಾಡ್ಬೋದು. ಪಾಕ್ಯ ವೇರ್ ಅಟ್ ದಿ ವರ್ಜ್ ಆಫ್ ಪಾಕ್ಯನ. ಏನು ಪಾಕ್ಯ ಅಂದ್ರೆ ಏನು? ಪಾಕ್ಯಾನಿ ರಾಗದ್ವೇಷ ಮೋಹಾದಯ ದೋಷಾ ಕಷಾಯ ಆಖ್ಯಾನಿ ಪಕ್ತವ್ಯಾನಿ. ಪಾಕ್ಯ ಪಾಕ್ಯ ಅಂದರೆ ಇವುಗಳು ಪಕ್ತವ್ಯ, ಪಾಕ್ಯಾಹ ಪಕ್ತವ್ಯಾಹ, ಶುದ್ಧೀಕರಿಸಿಕೊಳ್ಳಬೇಕಾದ ಕಲ್ಮಶಗಳು. ಪಾಕ್ಯ ಶುದ್ಧೀಕರಿಸಿಕೊಳ್ಳಬೇಕಾದಂತಹ ಕಲ್ಮಶಗಳು. ಸಾಮಾನ್ಯವಾಗಿ ಕಷಾಯ ಎಂಬ ಹೆಸರಿನಿಂದ ಪ್ರಸಿದ್ಧ, ವ್ಯವಹಾರದಲ್ಲಿ ರಾಗ ದ್ವೇಷ ಮೋಹ ಎನ್ನುವ ದೋಷಗಳನ್ನು ಸೂಚಿಸುತ್ತವೆ. ಈ ಪ್ರಕಾರ ಭಾಷ್ಯ ಸರ್ವಾಣಿ ಏತಾನಿ ಹೇಯ ನೇಯ ಆಪ್ಯ ಪಾಕ್ಯಾನಿ ವಿಜ್ಞೇಯಾನಿ ಭಿಕ್ಷುಣಾ ಉಪಾಯತ್ವೇನ ಇತ್ಯರ್ಥಃ ಅಗ್ರಯಾಣತಃ ಪ್ರಥಮತಃ. ಇವುಗಳನ್ನು ಕಳೆದುಕೊಳ್ಳುವುದು ಪರಮಾರ್ಥ ಜ್ಞಾನಕ್ಕೆ ಉಪಾಯ ಎಂದು ಗುರುತಿಸಬೇಕು. ರಾಗದ್ವೇಷಗಳ ಕಲ್ಮಶಗಳನ್ನು ಇವೆಲ್ಲವನ್ನು ಮುಮುಕ್ಷು ಆದವನು ಕಳೆದುಕೊಳ್ಬೇಕು. ಸರ್ವಾಣಿ ಏತಾನೆ ಹೇಯ, ಇವೆಲ್ಲವೂ ಅಂದರೆ ಯಾವುವು? ಹೇಯ ಜ್ಞೇಯ ಆಪ್ಯ ಪಾಕ್ಯಾನಿ ಇವೆಲ್ಲವನ್ನು ಕೂಡ ಉಪಾಯತ್ವೇನ, ಉಪಾಯದಿಂದ ಸನ್ಯಾಸಿಯು ಕಳೆದುಕೊಳ್ಳತಕ್ಕದ್ದು. ಅದಕ್ಕಾಗಿ ಸಾಧನೆಯನ್ನು ಮಾಡಬೇಕು. ಎಷ್ಟು ಪ್ರಮುಖವಾದಂತಹ ಮೌಲ್ಯವನ್ನು ಕೊಡಬೇಕು? ಅಗ್ರಯಾಣತಃ ಅತ್ಯಂತ ಪ್ರಥಮ ಮೌಲ್ಯವನ್ನು ಕೊಡಬೇಕು. ರಾಗದ್ವೇಷಕ್ಕೆ ಹೆಚ್ಚಿನ ಮೌಲ್ಯ ಕೊಡಬೇಕು, ಹಂಗಲ್ಲ. ಓಕೆ, ಸೊ ಇವನು ಪ್ರಥಮತಃ ಅದಕ್ಕೆ ಹೆಚ್ಚಿನ ಮೌಲ್ಯವನ್ನು ಕೊಡಬೇಕು. ರಾಗದ್ವೇಷಗಳಿಗೆ ಹೆಚ್ಚಿನ ಮೌಲ್ಯ ಕೊಡಬೇಕಲ್ಲ, ರಾಗದ್ವೇಷಗಳನ್ನು ಕಳ್ಕೊಳ್ಳಿಕ್ಕಾಗಿ ಹೆಚ್ಚಿನ ಮೌಲ್ಯ ಕೊಟ್ಟು ಭಿಕ್ಷ ಜೀವನ ಮಾಡಬೇಕು. ಭಿಕ್ಷುಣ ಹೀಯ ಆದೀನಾಂ ಅನ್ಯತ್ರ ವಿಜ್ಞೇಯಾತ್ ಪರಮಾರ್ಥ ಸತ್ಯಂ ವಿಜ್ಞೇಯಂ ಬ್ರಹ್ಮ ಏಕಂ ವರ್ಜಯಿತ್ವಾ ಉಪಲಂಬನಂ ಉಪಲಂಬಃ ಅವಿದ್ಯಾ ಕಲ್ಪನಾ ಮಾತ್ರಂ. ಇದೇನು ದೊಡ್ಡ ರಾಶಿ ಇದೆ, ತೇಷಾಂ ದೊಡ್ಡ ರಾಶಿಯನ್ನು ನಾವು ಹೇಳಿದೀವಿ. ಆ ಎಲ್ಲ ರಾಶಿ ರಾಶಿ ವಿಷಯಗಳಲ್ಲಿ ಹೇಯ ಆದೀನಾಂ ಅನ್ಯತ್ರ ಇವೆಲ್ಲ ಬಿಟ್ಟು ಕೊಡಬೇಕಾದಂತಹ ಗುಂಪು. ರಾಶಿ ಅಂದರೆ ಗುಂಪು. ಇದು ಘಟ್ಟದ ಕೆಳಗಿನ ಶಬ್ದ ರಾಶಿ. ಏನು ರಾಶಿ ರಾಶಿ ಜನ ಬಂದಿತ್ತು, ರಾಶಿ ರಾಶಿ. ಜೋಳದ ರಾಶಿ ಗೊತ್ತು, ಗೋಧಿ ರಾಶಿ ಗೊತ್ತು ನಮಗೆ, ಭತ್ತದ ರಾಶಿ ಗೊತ್ತು, ರಾಶಿ ರಾಶಿ ಜನ ಅಂದರೆ. ಆಮೇಲೆ ಸಾಕಷ್ಟು ವರ್ಷ ಹಿಡಿದು ನಮಗೆ ರಾಶಿ ಶಬ್ದ ಅರ್ಥ ಏನಂದು ರಾಶಿ ಅಂದರೆ ಸಾಕಷ್ಟು ಜನ ಬಂದಿತ್ತು ಅಂತ ಹೇಳಬೇಕಾಗಿದೆ ಅವರಿಗೆ. ಇದು ಹಾಗೆ ಇದೊಂದು ರಾಶಿ. ಇದು ಎಲ್ಲ ಎಂಥ ರಾಶಿ? ಹೇ ಯಾದೀನಾ, ಇದೆಲ್ಲ ಬಿಟ್ಟು ಕೊಡಬೇಕಂತ ರಾಶಿ. ಅನ್ಯತ್ರ ವಿಜ್ಞೇಯಾತ ಹೊರತುಪಡಿಸಿ ಬೇರೆ ಒಂದು ಏನೋ ಇದೆ, ಅದೇನದು? ಪರಮಾರ್ಥ ಸತ್ಯಂ ವಿಜ್ಞೇಯಂ ಬ್ರಹ್ಮ. ಪಾರಮಾರ್ಥಿಕ ಸತ್ಯ ಅನಿಸಿಕೊಂಡಂತಹ ಬ್ರಹ್ಮ ಇದು ಮಾತ್ರ ತಿಳಿದುಕೊಳ್ಳಬೇಕಾದ್ದು. ಇದು ಬಿಟ್ಟು ಬಾಕಿಯೆಲ್ಲ ಏನು? ಏಕಂ ವರ್ಜಯಿತ್ವ, ಈ ಬ್ರಹ್ಮನನ್ನು ಬಿಟ್ಟು ಬಾಕಿಯೆಲ್ಲ ಏನು? ಉಪಲಂಬನಂ. ಏನು ಉಪಲಂಬ ಅಂದರೆ? ಅವಿದ್ಯಾ ಕಲ್ಪನಾ ಮಾತ್ರಂ. ಹೇಗೆ ಹಗ್ಗ ಒಂದು ಬಿಟ್ಟು ಎಡೆ ವಿಷ ಮಿಂಚು ಅದರ ಚಲನೆ ಅದರ ದಪ್ಪ ಎಲ್ಲವೂ ಕೂಡ ಏನವು? ಅವಿದ್ಯಾ ಕಲ್ಪನಾ ಮಾತೃ. ಉಪಲಂಬ, ಉಪಲಂಬ ಅಂದ್ರೆ ಕಲ್ಪನಾ. ಅವಿದ್ಯಾ ಕಲ್ಪನಾ ಹಿಂದಕ್ಕೆ ಒಂದು ಶಬ್ದ, ಉಪಲಂಬ ಶಬ್ದ ಬಂದಿದೆ, ಸಾಕಷ್ಟು ಸಲ ಬಂದಿದೆ. ಹೀಯ ಆಪ್ಯ ಪಾಕ್ಯೇಷು ತ್ರಿಷು ಅಪಿ ಸ್ಮೃತಃ ಬ್ರಹ್ಮವಿದ್ಭಿಃ ನ ಪರಮಾರ್ಥ ಸತ್ಯತಾ ತ್ರಯಾಣಾಂ ಇತ್ಯರ್ಥಃ. ಇವುಗಳಲ್ಲಿ ಹೇಯ ಆಪ್ಯ ಪಾಕ್ಯ ಏನು ವಿವರಣೆ ಕೊಟ್ಟಿದ್ದೀವಿ, ಇವುಗಳಲ್ಲಿ ಸತ್ಯ ಎನ್ನುವ ನಮ್ಮ ಬುದ್ಧಿ ಏನು ಅರಿವು ಇದೆಯೋ ಇದು ಅವಿದ್ಯಾ ಕಲ್ಪನಾ. ಹೇಯ ಜ್ಞೇಯ ಆಪ್ಯ ಪಾಕ್ಯ ಇವುಗಳಲ್ಲಿ ಸತ್ಯ ಎನ್ನುವ ಬುದ್ಧಿ ನಾವೇನಿಟ್ಟೀವಿ, ಈ ಸತ್ಯ ಎನ್ನುವ ಬುದ್ಧಿ ಇದು ಕಲ್ಪನಾ ಮಾತ್ರ. ನಮ್ಮ ಅರಿವು ನಿಂತ್ಕೊಂಡಿದೆ, ಹೂವು ಅರಿವು ನಿಂತ್ಕೊಂಡ್ಬಿಡ್ತು, ಗಡಿಗೆ ಅರಿವು ನಿಂತ್ಕೊಂಡ್ಬಿಡ್ತು, ಬಟ್ಟೆ ಅರಿವು ನಿಂತ್ಕೊಂಡ್ಬಿಡ್ತು, ಈ ಅರಿವಿನಲ್ಲಿ ಆನೆ ನಿಂತ್ಕೊಂಡ್ಬಿಡ್ತು, ಕಲ್ಪನಾ ಮಾತ್ರ. ಅದು ವಾಸ್ತವಿಕವಾಗಿ ಆನೆ ಇಲ್ಲ, ಎಷ್ಟು ಕಲ್ಪನಾ ಮಾತ್ರ ಅಂದರೆ 3D ಶೋ ಸತ್ಯವಾಗಿಯೂ ಇರ್ತದೆ, ಸತ್ಯವಾಗಿಯೂ ಇಲ್ಲ. ಅಲ್ಲಿ ಬಳ್ಳಾರಿಯೊಳಗೆ ನಾನು ಹೋಗಿ ಇಳಿಯೋದಕ್ಕೇ ಎರಡು ಆನೆ ಮರಿ ಕಾಟೇಜ್ ಎದುರುಗಡೆ ಎರಡು ಆನೆ ಮರಿ ಇಲ್ಲಾಕೆ ತೊಂದ್ರೆ ಮರಿ ಆನೆ ಮರಿಗಳಲ್ಲಿ ದೊಡ್ಡ ಆನೆ ಸಾಕೋ ಶಕ್ತಿ ಸ್ವಾಮೀಜಿ ಇರ್ಲಿಕ್ಕಿಲ್ಲ, ಇಲ್ಲಿ ಸಣ್ಣ ಆನೆ ಅದು ಎರಡು ಆನೆ ಮರಿ. ಆಮೇಲೆ ಇಳಿದ ಮೇಲೆ ಗೊತ್ತಾಯ್ತು ಅವು ಫೈಬರ್ ಆನೆ. ಈಗ ಮುಟ್ಟದೆ ಭಾರಿ ಸುಂದರವಾಗಿ ಮಾಡಿದ್ರು, ಭಾರಿ ಲೈವ್ ಆಗಿತ್ತು, ಸಾಲು ಓಕೆ ಬಟ್ ಸುಳ್ಳು, ಎಲ್ಲ ಸುಳ್ಳು, ಸುಳ್ಳೇ ಸುಳ್ಳು. ಮುಟ್ಲಿಕ್ಕೆ ಸತ್ಯ, ನೋಡಲಿಕ್ಕೆ ಸತ್ಯ, ಪ್ಯಾಕ್ ಮಾಡಲಿಕ್ಕೆ ಸತ್ಯ, ಆದರೆ ವಸ್ತುತಃ ಪಾರಮಾರ್ಥಿಕವಾಗಿ ಅದು ಇಲ್ಲೇ ಇಲ್ಲೇ ಇಲ್ಲ. ಈ ಪ್ರಪಂಚವೆಲ್ಲವೂ ಅದರಂತೆ ಅನಿಸ್ತದ ಸತ್ಯ, ಅನಿಸ್ತದ ಸತ್ಯ, ಅನಿಸ್ತದ ಸತ್ಯ, ಆದರೆ ವಾಸ್ತವಿಕವಾಗಿ ಯಾವುದೂ ಇಲ್ಲ, ಇಲ್ಲೇ ಇಲ್ಲ. ಶೂನ್ಯವಾದಕ್ಕೆ ನಿಂದಿರಬೇಡ್ರಿ, ಮತ್ತೆ ಹಿಂದಿಕ ವಾದ ಆಗಿದೆ, ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಆಗಿದೆ. ಪಾರಮಾರ್ಥಿಕವಾಗಿ ಬ್ರಹ್ಮವೊಂದನ್ನ ಬಿಟ್ಟು ಬಾಕಿ ಎಲ್ಲವೂ ಹೇಯ ಆಪ್ಯ ಪಾಕ್ಯ ಇವೆಲ್ಲವೂ ಕೂಡ ಕಲ್ಪನಾ ಮಾತ್ರ, ಅವಿದ್ಯಾ ಕಲ್ಪನಾ ಮಾತ್ರ. ಆದರೆ ಅವುಗಳಲ್ಲಿ ಯಾವ ಪಾರಮಾರ್ಥಿಕ ಸತ್ಯತ ಇಲ್ಲ, ಪಾರಮಾರ್ಥಿಕ ಸತ್ಯತ ಇಲ್ಲ. ಪಾರಮಾರ್ಥಿಕ ಸತ್ಯತ ಒಂದು ಇಲ್ಲದೆ ಹೋದರೆ ಏನಿದ್ದು ಏನು ಉಪಯೋಗ? ಒಟ್ಟಿನಿಗೆ ನಾನು ಉದಾಹರಣೆಗೆ ಹೇಳ್ತೇನೆ, ವಾಟ್ ಈಸ್ ನಾಟ್ ಅವೈಲಬಲ್ ಫಾರ್ ಯುವರ್ ಟೆನೆಬಿಲಿಟಿ ಅದು ಎಷ್ಟು ಇದ್ರೆ ಏನು ಉಪಯೋಗ, ಎಷ್ಟಿದ್ರೆ ಏನು ಉಪಯೋಗ? ಯಾಕೆಂತಂದರೆ ನಿನ್ನ ಪ್ರಮಾಣಗಳಿಗೆ ಇದು ಲಭ್ಯ ಇಲ್ಲ. ಹಾಗೆಯೇ ವಾಸ್ತವಿಕವಾಗಿ ಈ ಪ್ರಪಂಚ ಪಾರಮಾರ್ಥಿಕವಾಗಿ ಏನೂ ಲಭ್ಯ ಇಲ್ಲ. ಎಷ್ಟು ಚಾಲು ಇರ್ಬೋದು ನೋಡ್ರಿ, ಹೆಂಗೆ ಕುಣಿಸ್ತದೆ. ಓಕೆ, ಬ್ರಹ್ಮಜ್ಞಾನಿಗಳಿಗೆ ಸ್ಪಷ್ಟವಾಗಿ ಗೊತ್ತು ಏನು ನ ಪರಮಾರ್ಥ ಸತ್ಯತಾ ತ್ರಯಾಣಾಂ ಪರಮಾರ್ಥ ಸತ್ಯತಾ ನ ಇತ್ಯರ್ಥ. ಈ ಮೂರುಗಳಿಗೂ ಕೂಡ ಪಾರಮಾರ್ಥಿಕವಾದ ಯಾವ ಸತ್ಯತ ಇಲ್ಲ ಅನ್ನೋದು ಜ್ಞಾನಿಗಳಿಗೆ ಚೆನ್ನಾಗಿ ಗೊತ್ತು. ಪ್ರಕೃತ್ಯಾಕಾಶವದ್ನೇಯಾಃ ಧರ್ಮ ಅನಾದಯ ವಿದ್ಯತೆ ನಹಿ ನಾನಾತ್ವಂ ದೇಶಾಂ ಕ್ವಚನ ಕಿಂಚನ. ಪ್ರಕೃತ್ಯಾಕಾಶವದ್ನೇಯಾಃ ಸರ್ವೇ ಧರ್ಮ ಅನಾದಯ ವಿದ್ಯತೆ ನಹಿ ನಾನಾತ್ವಂ ದೇಶಾಂ ಕ್ವಚನ ಕಿಂಚನ. ಸರ್ವೇ ಧರ್ಮ ಸಮಸ್ತ ಜೀವರಾಶಿಗಳು ಚರ ಅಚರ ಪೂರಾ ಈ ಜಗತ್ತು ಸೃಷ್ಟಿ ಅಂತ ಏನಿದೆಯೋ ಇವೆಲ್ಲವೂ ಕೂಡ ವಾಸ್ತವಿಕವಾಗಿ ಆಕಾಶವಜ್ಞೇಯ ಇವೆಲ್ಲವೂ ಬಹುವಚನ ನಾವು ತಿಳುವಳಿಕೆಗಾಗಿ ಬಳಸಿದ್ದೇವಿನಃ ಔಪಚಾರಿಕವಾಗಿ ಆತ್ಮ ಬಹುವಚನ ಇಲ್ಲ. ಆಕಾಶ ಹೇಗೆ ಬಹುವಚನ ಇಲ್ಲವೋ ಹಾಗೆ ಆತ್ಮನಲ್ಲಿ ಬಹುವಚನ ಪ್ರಯೋಗ ಆಗೋದಿಲ್ಲ. ಸೊ ಇವೆಲ್ಲವೂ ಆಕಾಶವತ್ ಜ್ಞೇಯ ಆಕಾಶದಂತೆ ಇವೆ. ಆಕಾಶ ಅಂತ ಇವೆ. ಆಕಾಶದ ಮೊದಲನೆಯ ಲಕ್ಷಣ ಆಕಾಶಕ್ಕೆ ಆದಿ ಇಲ್ಲ, ಅನಾದಯ. ಆಕಾಶಕ್ಕೆ ಅಂತ ಇಲ್ಲ, ಅನಂತ. ಆದಿ ಅಂತರಹಿತವಾದ ಆಕಾಶ ಹೇಗೋ ಹಾಗೆ ಎಲ್ಲವೂ ಕೂಡ ಚರ ಅಚರ ಸೃಷ್ಟಿಯ ಸಂಪತ್ತು ಜಗತ್ತು ಏನು ಜೀವರಾಶಿಗಳೆಲ್ಲ ಇವೆ ಇವು ಆದಿ ಅಂತರಹಿತ ಆಕಾಶದಂತೆ ಇವೆ. ಆಕಾಶ ಹಾ, ಈಗ ಆಕಾಶದಂತೆ ಇದ್ದ ಮೇಲೆ ಒಳಗಿಂದು ಯಾವುದು ಹೊರಗಿಂದ ಯಾವುದು ಮೇಲಿಂದ ಯಾವುದು ಕೆಳಗಿಂದ ಯಾವುದು ಆದರೆ ನಾನಾಗಳು ಇವೆಯಾ? ಆಕಾಶ ಆದಿ ಅನಂತ ಅನಾದಿ ಅನಂತ ಅಂದಮೇಲೆ ಅದರಲ್ಲಿ ನಾನಾತ್ವ ಇದೆಯಾ? ಎರಡನೇ ಪಾದದಲ್ಲಿ ಹೇಳ್ತಾರೆ ನಾನಾತ್ವಂ ನ ತೇಷಾಂ ಕ್ವಚನ ಕಿಂಚನ. ಒಂದಿಷ್ಟೂ ಇಲ್ಲ, ಎಂದೆಂದಿಗೂ ಇಲ್ಲ. ಕ್ವಚನ ಕಿಂಚನ ಇನ್ನಿತ್ತಿಷ್ಟೂ ಇಲ್ಲ, ಬೇರೆ ಹವಾಮಾನದಲ್ಲಿ ನಾನಾತ್ವ ಇರ್ತಾವೋ ಏನೋ. ಎಲ್ಲ ಕಡೆಗೂ ಮಳೆ ಆಗ್ತದೆ, ಇಲ್ಲಿ ಆಯಕಲ್ಲಿ ಬೀಳ್ತಾರೆ. ಎಲ್ಲ ಕಡೆಗೂ ಮಳೆ ಆಗ್ತದೆ, ಅದು ನೀರು ಸುರಿತಾ ಇರ್ತದೆ. ಅನೇಕ ನೀರುಗಳು ಅಂತ ಯಾರೋ ನಂಗೆ, ಆದರೆ ಇಲ್ಲಿ ಅನೇಕ ಆಳೆಕಲ್ಲುಗಳು ಅಂತ. ನಾನು ಹತ್ತಲ್ಪ ನೀರಿನಲ್ಲೇ ಅಲ್ಲಿ ನಾನಾತ್ವ ಇಲ್ಲ. ಅದೇ ನೀರು ಐಸ್ ಅದ್ಕೊಳ್ಳಿ ಏನಾಗ್ಬಿಡ್ತು ನಾನಾತ್ವ. ಹಾ, ಹಾಗೆ ನಿಮ್ಮ ಬ್ರಹ್ಮ ಅಕಸ್ಮಾತ್ ಒಂದ್ಸಲ ಬ್ಯಾಸರಾಗಿ ನಾನಾ ಆಗ್ಬೋದಲ್ಲ ಮತ್ತು ಉಪನಿಷತ್ತು ಹೇಳಿದೆ ಬಹುಶ್ಯಾಂ ಪ್ರಜಾ ಈತಿ ಸತಪೋ ತಪ್ಯತ, ಅದು ಬೇರೆ ಹೇಳಿಬಿಟ್ಟಿದೆ. ಇಲ್ಲಪ್ಪ, ಅವನು ಯಾವತ್ತಿಗೂ ನಾನಾತ್ವವನ್ನು ಹೊಂದೋದಿಲ್ಲ, ನಾನಾತ್ವನು ಇಲ್ಲ. ವಿದ್ಯತೆ ನ ಹಿ ನಾನಾತ್ವಂ ತೇಷಾಂ ಕಥನ ಕಿಂಚನ. ಭಾಷ್ಯ 351, ಪರಮಾರ್ಥಸ್ತು ಪರಮಾರ್ಥತಸ್ತು ಪರಮಾರ್ಥತಸ್ತು ಪ್ರಕೃತಿಯ ಸ್ವಭಾವತಃ ಆಕಾಶವತ್ ಆಕಾಶತುಲ್ಯಾಃ ಸೂಕ್ಷ್ಮ ನಿರಂಜನ ಸರ್ವಗತೈರ್ಗತತ್ವೈಃ ಸರ್ವೇ ಧರ್ಮಾಃ ಆತ್ಮನಃ ಜ್ಞೇಯಾಃ ಮುಮುಕ್ಷುಭಿಃ ಅನಾದಯಃ ನಿತ್ಯಾಃ. ಮುಮುಕ್ಷುಭಿಃ ಆತ್ಮನಃ ಜ್ಞೇಯಾಃ, ಆತ್ಮನು ಮುಮುಕ್ಷುಭಿಃ ಮುಮುಕ್ಷುಗಳಿಂದ ಆತ್ಮನು ಈ ರೀತಿಯಲ್ಲಿ ತಿಳಿಯಲ್ಪಟ್ಟಿರುತ್ತಾನೆ. ಯಾವ ರೀತಿಯಲ್ಲಿ ತಿಳಿಯಲ್ಪಟ್ಟಿರುತ್ತಾನೆ? ಹೇಳ್ತಾರೆ, ಸೂಕ್ಷ್ಮ ನಿರಂಜನ ಸರ್ವಗತ ತತ್ವೈಹಿ. ಸೂಕ್ಷ್ಮ ಸೂಕ್ಷ್ಮಾತಿ ಸೂಕ್ಷ್ಮ ನಿರಂಜನ, ಯಾವ ಸ್ಪರ್ಶವೂ ಇಲ್ಲದೇ ಇದ್ದಂತಹ ಸರ್ವಗತತ್ವೈಹಿ, ಎಲ್ಲೆಲ್ಲಿಯೂ ವ್ಯಾಪ್ತನಾಗಿರುವಂತಹ ಸರ್ವೇ ಧರ್ಮಾ, ಎಲ್ಲ ಧರ್ಮರು ಹೀಗೆ. ಎಲ್ಲ ಧರ್ಮರು ಅಂದರೆ ನೀವು ಉಪಾಧಿ ಸಹಿತವಾಗಿ ಎಲ್ಲ ಧರ್ಮರು ಅಂತೇಳಿದ್ರೆ ಉಪಾಧಿರಹಿತವಾಗಿ ಆತ್ಮ, ಉಪಾಧಿ ಸಹಿತವಾಗಿ ಅಂದರೆ ಇರುವಿರಲಿ, ಆನೆ ಇರಲಿ, ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಮನುಷ್ಯ ಇರಲಿ, ದೇವತೆಗಳಿರಲಿ, ಎಲ್ಲ ಉಪಾಧಿಸ್ಥರು ಇವರೆಲ್ಲರೂ ಕೂಡ ಸ್ವಭಾವದಿಂದ ಇವರು ಶುದ್ಧ ಪಾರಮಾರ್ಥಿಕ ತತ್ವದಲ್ಲಿ ಇದ್ದಾರೆ. ಆಕಾಶದಂತೆ ಅರ್ಥವಾಯಿಂದ ಆಕಾಶ ತುಲ್ಯ ಸ್ವಭಾವತಃ ಆಕಾಶವತ್, ಸ್ವಭಾವದಿಂದ ಆಕಾಶದಂತೆ ಪಾರಮಾರ್ಥಿಕವಾಗಿ ನೋಡಿದ್ದಾದರೆ ಸಹಜವಾಗಿಯೇ ಇವರು ಹೇಗಿದ್ದಾರೆ? ಅನಾದಯ ನಿತ್ಯ, ಇವರು ಆದಿ ಅಂತರಹಿತವಾದ ಶಾಶ್ವತವಾದ ತತ್ವವನ್ನೇ ಹೊಂದಿದ್ದಾರೆ. ಏನು ಸರ್ ಒಂದ್ಸಲ ಹಂಗೆ ಹೇಳ್ತೀರಿ ಸರ್? ಬಹುವಚನ ಬೇರೆ ಹೇಳಿಬಿಟ್ರಿ. ಈಗ ಬಹುವಚನ ಕೃತ ಭೇದ ಆಶಂಖ ನಿರಾಕುರ್ವನ್ ಆಹ ಪಚನ ಕಿಂಚನ ಕಿಂಚಿತ್ ಅಣುಮಾತ್ರಮಪಿ ಯೇಷಾಂ ನ ವಿದ್ಯತೆ ನಾನಾತ್ವಂ ಇತಿ. ಅವರಲ್ಲಿ ಎಲ್ಲೆಲ್ಲಿಯೂ ಒಂದಿಷ್ಟು ಮಾತ್ರ, ಒಂದು ಸೂಕ್ಷ್ಮ ಅಣು ಮಾತ್ರವಾಗಿಯೂ ಕೂಡ ನಾನಾತ್ವ ಎನ್ನುವುದು ಇಲ್ಲ ಅಂತ ಹೇಳುವುದರ ಮೂಲಕವಾಗಿ ಆ ಸಂದೇಹವನ್ನು ಕೂಡ ತೆಗೆದಾಕ್ತಾರೆ. ಹಾಂ, ಬಹುವಚನ ಅನ್ನೋ ಸಂದೇಹ, ನಿನ್ನ ಪ್ರಶ್ನೆಯ ಹಿಂದಿರುವ ಸಂಶಯ ಏನೋ, ಬಹುವಚನ ಒಂದು ಅಣು ಮಾತ್ರವಷ್ಟೂ ಕೂಡ ಬೇರೆ ಇಲ್ಲ ಅಂದರೆ ಏಂತ ಮಾತಾಡೋದು ನೀನು? ಸೊ ತೆಗೆದಾಕ್ಬಿಡೋದು ಅಂತಲೆಯಿಂದ ನಾನಾತ್ವ ಅನ್ನೋಂಥದ್ದು ಇಲ್ಲವೇ ಇಲ್ಲ. 352, ನೇಯತಾಪಿ ಧರ್ಮಾಣಾಂ ಸಂವೃತ್ಯೈವ ನ ಪರಮಾರ್ಥತಃ ಇತಿ ಆಹ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜಯ. ಶ್ರೀ ದಯಾನಂದ ಜೀ. ಜಯ ಶ್ರೀ ದಯಾನಂದ. ಓಂ ತತ್ಸತ್.